ಅದು ನಾವು ರಿಪ್ರೊಡಕ್ಟಿವ್ ಸ್ಟೇಜ್ ಅಂತ ಹೇಳ್ತೀವಿ, ಕಾಯಿ ಕಚ್ಚುವಂತಹ ಒಂದು ಒಂದು ಸ್ಟೇಜ್. ಆ ಸ್ಟೇಜ್ ಅಲ್ಲಿ ಪೊಟ್ಯಾಶ್ ಅಂಶ ಗಿಡಗಳಿಗೆ ಜಾಸ್ತಿ ಬೇಕಾಗತ್ತೆ. ಸೊ ಆವಾಗ ಪೊಟ್ಯಾಶ್ ಅಂಶ ಗಿಡಗಳಲ್ಲಿ ಇರ್ಲಿಲ್ಲ, ಕೊಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಫಸ್ಟ್ ಅದು ಎಲೆಗಳ ಮೇಲೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂವು ಇಲ್ಲ ಅಂದ ಪಕ್ಷದಲ್ಲಿ, ಹೂವು ಬಿಟ್ಟಿತ್ತು ಅಂದ್ರೆ ನಮ್ಗೆ ಎಲೆಗಳ ಮೇಲೆ ಕಾಣಿಸಲ್ಲ, ಹೂವ ಮೇಲೆ ಡೈರೆಕ್ಟ್ ಆಗಿ ಕಾಣಿಸುತ್ತೆ. ಅವಾಗ ಹೂವು ಉದುರುವಂತದ್ದು ಸಣ್ಣ ಸಣ್ಣ ಪಿಂದೆಗಳಾಗಿ ಉದುರುವಂತದನ್ನ ನಾವು ಅದು ಬೋರಾನ್ ಕೊರತೆಯಿಂದ ಆಗ್ತಾ ಇರತ್ತೆ. ಹಾಗಾಗಿ ನಾನು ಮುಂಚಿತವಾಗಿ ಹೇಳಿದೆ, ಪೊಟ್ಯಾಶ್ನ ಮತ್ತೆ ಲಘು ಪೋಷಕಾಂಶಗಳ ಮಿಶ್ರಣವನ್ನ ಕರೆಕ್ಟ್ ಟೈಮಲ್ಲಿ ನೀವು ಗಿಡಗಳಿಗೆ ಕೊಟ್ರೆ ಈ ತರ ಒಂದು ಕೊರತೆಯನ್ನ ನಾವು ನಿವಾರಿಸಬಹುದು. ಮೂರನೇದು ರೀಸನ್ ಏನಿರುತ್ತೆ ಅಂದ್ರೆ, ಗಿಡಗಳು ಅಂದ್ರೆ ಜಮೀನನ್ನ ನಾವು ತುಂಬಾ ಒಣಗೋದಕ್ಕೆ ಬಿಟ್ಬಿಟ್ಟಿರ್ತೀವಿ. ಅಂದ್ರೆ ನೀರ್ ಕೊಟ್ಟಿರಲ್ಲ, ನೀರ್ ಸಿಕ್ಕಿರಲ್ಲ, ಅಥವಾ ಕೆನಾಲ್ ಅಲ್ಲಿ ನೀರ್ ಬಂದಿರಲ್ಲ, ತುಂಬಾ ಒಣಗಿರುತ್ತೆ ಜಮೀನು. ನೀರ್ ಬಂತು ಅಂತ ಹೇಳಿ ಯಥೇಚ್ಛವಾಗಿ ನೀರನ್ನ ಕೊಟ್ಬಿಡ್ತೀವಿ. ಒಂದೇ ಸಲ ಯಥೇಚ್ಛವಾಗಿ ನೀರನ್ನ ಕೊಟ್ಟರು ಸಹ ನಮ್ಗೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ರಿಯಾಕ್ಷನ್ ತೋರಿಸೋದು ಹೂವುಗಳು ಉದುರುವಂತದ್ದು. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಯೂರಿಯಾ, ಯೂರಿಯಾ ಅಂಶವನ್ನ ಜಾಸ್ತಿ ಕೊಟ್ರು ಅಂದ್ರೆ ಹೂವ ಕಚ್ಚುವಂತಹ ಸಮಯದಲ್ಲಿ ಯೂರಿಯಾನ ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಕೊಡಬಾರದು. ಯೂರಿಯಾ ಅಂಶ ಅಲ್ಲೇನಾದ್ರು ಜಾಸ್ತಿ ಆಯ್ತು ಅಂದ್ರೂ ಸಹ ಅಲ್ಲಿ ಎಥಿಲಿನ್ ಪ್ರೊಡಕ್ಷನ್ ಸಹ ಜಾಸ್ತಿ ಆಗುತ್ತೆ, ಹಾವ ಹೂವು ಮತ್ತೆ ನಮ್ಗೆ ಪಿಂದೆಗಳು ಉದುರೋದನ್ನ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಇದಿಷ್ಟು ಕಾರಣಗಳಿರಬಹುದು, ಒಂದೇ ಕಾರಣ ಅಂತ ನಾವು ನಿರ್ದಿಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನ ಕೊನೆಯದಾಗಿ ರೈತರಿಗೆ ಮೆಣಸಿನಕಾಯಿ ನೋಡ್ರಿ, ಈಗ ಆಗಸ್ಟ್ ನಲ್ಲೂ ಕೆಲವೊಂದು ಜನ ರೈತರು ನಾಟಿ ಮಾಡ್ತಾರೆ, ಆಗಸ್ಟ್ ಮುಗಿಯೋರಿಗೆ ನಾಟಿ ಮಾಡ್ತಿರ್ತಾರೆ. ಎಲ್ಲಿವರೆಗೆ ಇದಕ್ಕೆ ನಿಗದಿತವಾದಂತ ಒಂದು ಕಾಲ ನಾಟಿ ಮಾಡ್ಲಿಕ್ಕೆ, ಬಿತ್ತನೆ ಮಾಡ್ಲಿಕ್ಕೆ, ಮೆಣಸಿನಕಾಯಿಯನ್ನು ಬೆಳಿಲಿಕ್ಕೆ? ಯೂಶಲಿ ನಾವೇನ್ ಹೇಳ್ತೀವಿ ಅಂದ್ರೆ ಜೂನ್ ಜುಲೈ ತಿಂಗಳು ತುಂಬಾ ನಿರ್ದಿಷ್ಟವಾಗಿರುವಂತಹ ಕಾಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಹೂವ ಮತ್ತೆ ನಮ್ಗೆ ಕಾಯಿ ಬರುವಂತಹ ಸಮಯ ಚಳಿಗಾಲಕ್ಕೆ ಮೀಟ್ ಆಗ್ಬಾರ್ದು, ಹೌದು, ಚಳಿಗಾಲಕ್ಕೆ ಹೊಂದಬಾರದು. ಯಾಕೆಂದ್ರೆ ಚಳಿಗಾಲಕ್ಕೆ ಒಂದ್ಸಲ ಹೊಂದಿತು ಅಂತ ಹೇಳಿದ್ರೆ ನಮ್ಗೆ ಅದರಲ್ಲಿ ಡೆವಲಪ್ಮೆಂಟ್ಸ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ನಮ್ಗೆ ಹೂವ ಮತ್ತೆ ಕಾಯಿ ಚೆನ್ನಾಗಿ ಬಂದಿರಬೇಕು. ಆವಾಗ ಏನಾಗುತ್ತೆ, ಚಳಿಗಾಲ ಬಂದ್ರು ಸಹ ಕೇವಲ ಬಣ್ಣ ಅಷ್ಟೇ ಬರ್ತಾ ಇರತ್ತೆ. ಸೊ ಆವಾಗ ಬಣ್ಣ ಚೆನ್ನಾಗಿ ಬರುತ್ತೆ, ಅದು ಮಾಡಬಹುದು. ಸೊ ಹಾಗಾಗಿ ಜೂನ್ ಜುಲೈ ತಿಂಗಳು ತುಂಬಾ ಶ್ರೇಷ್ಠ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಮ್ಗೆ ಮಳೆ ಇಷ್ಟು ವರ್ಷ ನಮ್ಗೆ ಲೇಟ್ ಆಗಿ ಬರ್ತಾ ಇದ್ದಿದ್ದರಿಂದ ಆಗಸ್ಟ್ ವರ್ಗೂ ಬಿತ್ತನೆಯನ್ನ ಮಾಡ್ತಾ ಇದ್ರು. ಸೊ ಈ ವರ್ಷ ಎಲ್ಲ ಮಳೆ ಬೇಗನೆ ಬಂದಿರೋದ್ರಿಂದ ಆದಷ್ಟು ರೈತರು ಜೂನ್ ಜುಲೈ ಆಗಸ್ಟ್ 15 ಒಳಗಡೆ ನೀವು ನಾಟಿ ಮಾಡೋದು ತುಂಬಾನೇ ಸೂಕ್ತ. ಇಲ್ಲ ನಾವು ಚಳಿಗಾಲಕ್ಕೆ ನಾವು ಬೆಳಿತೀವಿ ಬೆಳೆಯನ್ನ ಅನ್ನೋ ಅಂತವರು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಾಟಿಯನ್ನ ಮಾಡಬಹುದು. ಅಕ್ಟೋಬರ್ ನವೆಂಬರ್ ನಾಟಿ ಮಾಡಬಹುದು. ನಾಟಿ ಮಾಡಿದಾಗ ನಂತರ ಅವರಿಗೆ ಬೇಸಿಗೆಯಲ್ಲಿ ಕಾಯಿಗಳು ಹಾರ್ವೆಸ್ಟ್ಗೆ ಅಂದ್ರೆ ಕಟಾವು ಮಾಡೋದಕ್ಕೆ ಸಿದ್ಧವಾಗಿರತ್ತೆ. ಸೊ ಆತರನು ಮಾಡ್ಕೋಬಹುದು. ಇಲ್ಲಾಂದ್ರೆ ಜನವರಿ ಫೆಬ್ರವರಿಯಲ್ಲೂ ಸಹ ನಾಟಿಯನ್ನ ಮಾಡ್ಕೋಬಹುದು. ಜೂನ್ ಜುಲೈ ಅಕ್ಟೋಬರ್ ನವೆಂಬರ್ ಮತ್ತೆ ಜನವರಿ ಫೆಬ್ರವರಿ ಮೂರು ಕಾಲಗಳಲ್ಲೂ ಸಹ ನಾವು ಮೆಣಸಿನಕಾಯಿಯನ್ನ ಬೆಳಿಬಹುದು. ಒಳ್ಳೇದು ಡಾಕ್ಟರ್ ಹೇಮಲತಾ ಅವರು, ಇದುವರೆಗೆ ಮೆಣಸಿನಕಾಯಿಯನ್ನ ಬೆಳೆಯುವಂತ ರೈತರಿಗೆ ಕೆಲವೊಂದಿಷ್ಟು ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ರೈತ ಬಾಂಧವರು ಇಂಥ ವಿಚಾರವನ್ನ ಗಮನಿಸಲಿ. ರೈತರು ಏನಾದರೂ ವಿಶೇಷವಾದಂತಹ ಮಾಹಿತಿ ಬೇಕಾಗಿತ್ತಂದ್ರೆ ನಿಮ್ಮ ಫೋನ್ ಸಂಖ್ಯೆಯನ್ನು ಒಮ್ಮೆ ರೈತರಿಗೆ ಹೇಳ್ತೀರಾ? ಖಂಡಿತವಾಗಿ. 7676205309 9300. ಒಳ್ಳೆಯದು ಡಾಕ್ಟರ್ ಹೇಮಲತಾ ಅವರೇ, ಇದುವರೆಗೆ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮೆಣಸಿನಕಾಯಿ ಬೆಳೆಯ ಬೇಸಾಯದ ತಾಂತ್ರಿಕತೆಗಳು ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಹೇಮಲತಾ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 3 ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇರುವುದಿಲ್ಲ. ಇನ್ನು ಗರಿಷ್ಠ ಉಷ್ಣಾಂಶ 30.4-33.2 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 23.8-24.8 ಸೆಂಟಿಗ್ರೇಡ್ ಇರುವಂತಹ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 66-70 ಮತ್ತು ಕನಿಷ್ಠ ಆರ್ದ್ರತೆ 46-53 ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ 25-30 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ.